ಆಕಾಶವಾಣಿ. ನಮಸ್ಕಾರ, ಹೆಸರು ಹೇಳಿ ಸರ್, ಎಲ್ಲಿಂದ? ಬುದ್ಧಿ, ನಾವು ಲಕ್ಷ್ಮೀ, ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ಲಕ್ಷ್ಮೀಪುರದಿಂದ ಕೇಳಿ. ಈಗ ಕನ್ನಮಡಿ ಕಟ್ಟೆ ನೀರು ತುಂಬೋಗ್ಬಿಟ್ಟಿದೆ, ನಮ್ ಗದ್ದೆ ಎಲ್ಲ ವಸ್ತಿ ಆಗ್ಬಿಟ್ಟವೆ, ಒಣವೆ ಒಣಗಿಸಿಟ್ ಹಾಕಿಲ್ಲ. ಈಗ ನೀರು ನೀರಾಗಿ ಹಾಕ್ಬೇಕು. ಈಗ ನೀರಾಗಿ ಹಾಕ್ಬೇಕಾದ್ರೆ ಅದು ಉಣಿ ಹಾಕ್ಬಿಟ್ಟು ಮಳೆ ಕಡದ್ಮೇಲೆ ಹಾಕ್ಬೇಕು, ಅಥವಾ ಮಾಮೂಲಿ ಭತ್ತನೆ ಹಾಕ್ಬಿಟ್ಟು ಮಳೆ ಇದ್ ಮಾಡ್ಕೋಬೋದು ಭೂಮಿಗೆ? ಸರ್, ಈಗ ಕೆಸರು ಮಡಿ ಮಾಡ್ಬೇಕಾದ್ರೆ ತಮ್ಗೆಲ್ಲ ಗೊತ್ತಿದೆ, ರೈತರಿಗೆ ಅನುಭವ ಇರ್ತದೆ. ಅದೇನಂದ್ರೆ ನಾವು ಮೊಳಕೆ ಕುಡಿ ಮೊಳಕೆ ನ ರೀತಿ ನಾವು ನೀರನ್ನ ಬಿತ್ತನೆ ಬೀಜನ ತಂದು ನೀರಿನಲ್ಲಿ ನೆನೆ ಹಾಕಿ ಅದು ಆಮೇಲೆ ಬಿಸಿ ನೀರ ಸಾಕವನ್ನು ಕೊಟ್ಟು ಸ್ವಲ್ಪ ಕುಡಿ ಮೊಳಕೆ ಬಂದಂಥ ಬಿತ್ತನೆ ಬೀಜಗಳನ್ನು ನಾವು ಒಟ್ಟಿಗೆ ಅಂದರೆ ಸಸಿ ಮಡಿ ಮಾಡಲಿಕ್ಕೆ ಉಪಯೋಗಿಸೋದು ಸೂಕ್ತ ಅನ್ನೋದು ನಮ್ಮ ಭಾವನೆ. ಹಲೋ, ಹಲೋ, ಆಯ್ತು ಬುದ್ಧಿ. ಹಾಂ, ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ, ಬೀಜ ನಿಗಮದ ಪಾತ್ರ ಈ ಕುರಿತು ಪ್ರಶ್ನೆಗಳು. ನಮಸ್ಕಾರ, ಕೇಳಿ. ಮಂಡ್ಯ ತಾಲೂಕು ದುದ್ದಹೋಬಳಿಯಿಂದ ಉಲ್ಲಿಕೆರೆ. ಹಾಂ, ಕೇಳಿ ಪ್ರಶ್ನೆನ. ಕೇಳಿ, ರೇಡಿಯೋ ಸೆಟ್ ದೂರ ಇಟ್ಟು ಮಾತಾಡಿ. ಕೇಳ್ತಾ ಇಲ್ಲ. ಕೃಷಿ ಇಲಾಖೆ ಕಲ್ಲಲ್ಲಿ ಸಬ್ಸಿಡಿ ಇರ್ತದೆ ಸರ್? ಹೌದು. ಏನ್ ಸಬ್ಸಿಡಿ ಸಿಗ್ತದೆ ಸರ್? ಯಾವ ಬೆಳೆಗೆ ಸಂಬಂಧಪಟ್ಟ ಹಾಗೆ ಕೇಳ್ತಿದ್ದೀರಾ ತಾವು? ಭತ್ತ ಸರ್. ಭತ್ತ ಈಗ ಅಲ್ಲಿ ಪ್ರತಿ ಇದಕ್ಕೆ ಏನು ಕೆ ಜಿಗೆ 8 ರೂಪಾಯಿ ಸಹಾಯಧನವನ್ನು ಕೊಡುವಂಥ ವ್ಯವಸ್ಥೆ ಇರ್ತದೆ. ಇನ್ನು ಉಳಿಕೆಯಂತೆ ತಾವು ಪಾವತಿ ಮಾಡಬೇಕಾಗತ್ತೆ ಸರ್. ಆರ್ ಟಿ ಸಿ ತಾವು ಬಿತ್ತನೆ ಬೀಜನ ಪಡೆಯಕ್ಕೆ ರೈತ ಸಂಪರ್ಕಕ್ಕೆ ಭೇಟಿ ನೀಡಿದಾಗ ತಾವು ಏನೇನು ಈಗ ಫ್ರೂಟ್ಸ್ ಐ ಡಿನಲ್ಲಿ ತಾವು ರಿಜಿಸ್ಟರ್ ಆಗಿರ್ತೀರಾ? ಏನು ಒಂದು ಆ ಐ ಡಿ ತಗೊಂಡು ಹೋದ್ರೂ ಸಾಕಾಗ್ತದೆ, ಇಲ್ಲಾಂದರೆ ಆರ್ ಟಿ ಸಿ ಮತ್ತು ಜೊತೆಗೆ ಒಂದು ಆಧಾರ್ ತಗೊಂಡೋಗಿ ಅದು ಅಂದರೆ ಆಧಾರನ್ನು ಏನಕ್ಕೆ ನಾವು ಹೇಳ್ತೀವಿ ಅಂದರೆ ಒಂದು ಪ್ರತಿಯನ್ನು ತಗೊಂಡು ಹೋದರೆ ಅಲ್ಲಿ ನಾವು ಫ್ರೂಟ್ಸ್ ಐ ಡಿನಲ್ಲಿ ನಿಮ್ಮದು ಆಧಾರ್ ಲಿಂಕ್ ಆಗಿರೋದ್ರಿಂದ ಅನುಕೂಲ ಆಗ್ತದೆ. ನಮ್ಮ ರೈತರು ಇವ್ರಿಗೆ ಎಷ್ಟೇ ಎಕ್ಸ್ಟೆಂಟ್ ಅಂದರೆ ಎಷ್ಟು ವಿಸ್ತೀರ್ಣ ಇದೆ, ಎಷ್ಟು ಪ್ರಮಾಣದ ಬಿತ್ತನೆ ಬೀಜನ ನಮ್ಮ ರೈತರು ಕೊಡಬಹುದು ಅನ್ನೋದ್ರಲ್ಲಿ ಗೊತ್ತಾಗ್ತದೆ. ಆ ಒಂದು ಉದ್ದೇಶದಿಂದ ನೀವು ಆರ್ ಟಿ ಸಿ ಅಥವಾ ಆಧಾರ್ ಪ್ರತಿಯನ್ನು ತೆಗೆದುಕೊಂಡು ಹೋದರೆ ಅನುಕೂಲ ಆಗ್ತದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ, ಹಲೋ, ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್, ಹಾಸನ್ ಜಿಲ್ಲೆ ಹಾಸನ್ ತಾಲೂಕು ಮರ್ಕೋಲಿ ಗ್ರಾಮದಿಂದ ಮಾತಾಡ್ತಾ ಇದ್ದೀನಿ ಸರ್. ಹೆಸರು? ನನ್ನ ಹೆಸರು ಸೂರಪ್ಪ ಅಂತ ಹೇಳಿ. ಕೇಳಿ ಪ್ರಶ್ನೆ. ಹಾಸನ್ ಜಿಲ್ಲೆನಲ್ಲಿ ಹಾಕಿರ್ತಕ್ಕಂತ ತಾಲೂಕಲ್ಲಿ ಮುಸ್ಕಿನ್ ಜೋಳ ಎಲ್ಲ ಪೂರ್ತಿ ರೋಗ ಬಂದಿದೆಯಲ್ಲ ಸರ್, ಅದು ಏನು ಪ್ರಾಬ್ಲಮ್ ಸರ್ ಅದು? ಸರ್, ಅದು ಈಗ ಸದ್ಯ ತಮಗೆ ಗೊತ್ತಿರೋ ಹಾಗೆ ಬಿಳಿ ಸುರುಳಿ ರೋಗ ಅಂತೇಳಿ ಐಡೆಂಟಿಫೈ ಆಗಿದೆ. ಈಗ ಅದಕ್ಕೆ ಅಲ್ಲಿಂದ ನಮ್ಮ ಇದು ಕೃಷಿ ಇಲಾಖೆ ವತಿಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಅದರ ನಿಯಂತ್ರಣಕ್ಕೆ ಕ್ರಮವನ್ನು ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಮತ್ತು ಅದು ಯಾವ ರೀತಿ ಏನು ಹತೋಟಿ ಮಾಡಬೇಕು ಅನ್ನೋದನ್ನು ಕೂಡ ಸಾಕಷ್ಟು ಹೆಚ್ಚಿನ ಪ್ರಮಾಣ ರೈತರಿಗೆ ಮನವರಿಕೆಯನ್ನು ಮಾಡಿಕೊಳ್ಳಿಕ್ಕೆ ಕ್ರಮ ವಹಿಸಿದ್ದಾರೆ ಸರ್. ತಾವು ಹತ್ತಿರದ ರೈತ ಸಂಪರ್ಕಗಳನ್ನು ಭೇಟಿ ಮಾಡೋದು ತಮಗೆ ಸಂಪೂರ್ಣ ಮಾಹಿತಿ ಲಭ್ಯವಾಗುತ್ತೆ ಸರ್. 8 ಎಕರೆನಲ್ಲೂ ಕೂಡ ಏನು ಇಲ್ಲ ಸರ್, ಆ ತರ ಒಂಥರ ಬಿಳಿಯಾಗಿ ನಿಂತಿರೋದು ಕೂಡ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಅನಾಹುತ ಆಗಿದೆಯಲ್ಲ ಸರ್, ಅದಕ್ಕೇನಾದರೂ ಮತ್ತೆ ಮನೆಗೆ ಬಿಟ್ಟಿದೆ ಆ ತರ ರೋಗ ಬಂದೋಗಿದೆಯಲ್ಲ ಯಾವ ವರ್ಷಲು ಬರದೇ ಇರೋದ್ರಿಂದ. ಮತ್ತೆ ಅವ್ರು ಕೊಟ್ಟರೆ ಬೀಜದ ಪ್ಯಾಕೆಟ್ ಮೇಲೆ ISI ಗುರುತಿಲ್ಲ ಏನಿಲ್ಲ, ಕೇಳಿದ್ರೆ ನಾವು ಕೊಡ್ಬೇಕಾದ್ರೆ ನಿಮ್ಗೆ ಖಾತ್ರಿ ಇಲ್ಲ ಕಣ್ರಿ ಅಂತ ಹೇಳ್ತಾರೆ ಅವ್ರು ಕೊಟ್ಟರೆ ಕಂಪನಿಯವರು. ಅದಕ್ಕೆ ಉತ್ತರ ಏನು ಸರ್ ಅದಕ್ಕೆ? ಅದಕ್ಕೆ ಸರ್ ಅದೇ ತಕ್ಷಣ ತಾವು ಏನಂದ್ರೆ ಈಗ ಆಲ್ರೆಡಿ ಅದು ಎಲ್ಲ ನಮ್ಮ ಇದು ಕೃಷಿ ಇಲಾಖೆ ಗಮನಕ್ಕೆ ಬಂದಿರೋದ್ರಿಂದ ಮತ್ತೆ ಅದ್ರ ಬಗ್ಗೆ ಎಲ್ಲ ಕ್ರಮ ವಹಿಸಿರೋದ್ರಿಂದ ತಾವು ಹತ್ತಿರ ರೈತ ಸಂಪರ್ಕ ಕೇಂದ್ರಗಳನ್ನ ಭೇಟಿ ಮಾಡೋದು ಸೂಕ್ತ ಅನ್ನೋದು ನಮ್ಮ ಭಾವನೆ ಸರ್. ನಾವು ಕರ್ನಾಟಕ ರಾಜ್ಯ ಬೀಜ ನಿಗಮಕ್ಕೆ ಸಂಬಂಧಪಟ್ಟಾಗಿ ನಾವು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ದೀವಿ. ತಾವು ಇದ್ರ ಬಗ್ಗೆ ಹೆಚ್ಚಿನ ಒಂದು ಮಾಹಿತಿನ ತಾವು ಅಲ್ಲಿ ಪಡ್ಕೊಳ್ಳೋದು ಉತ್ತಮ ಅಂತ. ಅದು ನಿಮ್ಗೆ ನಿಮ್ಮ ಇದಕ್ಕೆ ಬರಲ್ಲ ಸರ್, ಫ್ರೇಮ್ವರ್ಕ್ ಬರಲ್ವಾ? ನಾವು ಅದು ಮುಸ್ಕಿನ ಜೋಳನ ನಾವೇನು ಬೀಜೋತ್ಪನ್ನ ತೆಗೆದುಕೊಳ್ಳೋದಿಲ್ಲ, ಮತ್ತೆ ನಾವು ಅದನ್ನ ವಿತರಣೆ ಕೂಡ ಮಾಡೋದಕ್ಕೆ ಹೋಗೋದಿಲ್ಲ ಸರ್. ಮಾಡಿರೋದಿಲ್ಲ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆಯನ್ನು ನೋಡೋಣ. ಹಲೋ ಕೃಷಿರಂಗ. ನಮಸ್ತೆ, ಹೆಸರು ಹೇಳಿ ಸರ್, ಎಲ್ಲಿಂದ? ಸರ್, ನಾವು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕು ಹೆಜರಿ ಗ್ರಾಮದಿಂದ ಸಾಜನ್ ಪಟೇಲ್ ಅಂತ. ಕೇಳಿ ಪಾಟೀಲ್ ರೀ. ಹಾ ಸರ್, ತಿಮ್ಮಪ್ಪ ಗೌಡ ಸರ್ಗು ಮತ್ತೆ ರಾಮಕೃಷ್ಣ ಸರ್ಗು ನಮಸ್ಕಾರ. ನಮಸ್ಕಾರ, ನಮಸ್ತೆ ಸರ್. ನಮ್ಮ ಪ್ರಶ್ನೆ ಏನಂದ್ರೆ, ಈಗ ಕೃಷಿ ನೀವು ಹೇಳಿಲ್ಲ ಅಂದ್ರೆ ಸಬ್ಸಿಡಿ ಬೆಲೆಯಲ್ಲಿ ಈಗ ತೊಗರಿ ಬೆಳೀತಾರಲ್ಲ ನಮ್ ಕಡೆ ಹೆಚ್ಚು ಜನ. ಹೌದು.

ಅಯ್ಯೋ ಗೋಪಾಲ್, ಏನಾಯ್ತು? ಅಣ್ಣ, ಮಾಧವನಿಗೆ ಹಾವು ಕಚ್ಚಿದೆ. ಅವನನ್ನ ಡಾಕ್ಟರ್ ಹತ್ರ ತೋರಿಸ್ದಾ? ಇಲ್ಲ, ಸ್ವಲ್ಪ ಮನೆಯಲ್ಲೇ ಉಪಾಯ ಮಾಡಿ ನೋಡೋಣ ಅಂತ. ಅದೇ ದೊಡ್ಡ ತಪ್ಪು, ಹಾವು ಕಚ್ಚಿದಾಗ ತಕ್ಷಣ ಆಸ್ಪತ್ರೆಗೆ ಹೋಗ್ಬೇಕು. ನಾನು ಈಗಲೇ ಮಾಧವನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ. ಹಾವಿನ ಕಡಿತಕ್ಕೆ ಕೇವಲ ಆಸ್ಪತ್ರೆಯಲ್ಲೇ ಆರೈಕೆ. ಈ ಮಾಹಿತಿಯು ವೈದ್ಯಕೀಯ ಸಲಹೆ ಅಲ್ಲ. ಯಾವುದೇ ರೀತಿಯ ಆರೋಗ್ಯ ಸಂಬಂಧಿತ ಸಮಸ್ಯೆ, ಪ್ರಶ್ನೆ ಅಥವಾ ಕಾಳಜಿಗಳಿಗಾಗಿ ದಯವಿಟ್ಟು ನಿಮ್ಮ ವೈದ್ಯರನ್ನು ಸಂಪರ್ಕಿಸಿ. ಭಾರತ್ ಸೀರಮ್ಸ್ ಅಂಡ್ ವ್ಯಾಕ್ಸಿನ್ಸ್ ಲಿಮಿಟೆಡ್ ಹಾಗೂ ಮ್ಯಾನ್ಕೈಂಡ್ ಫಾರ್ಮಾ ಲಿಮಿಟೆಡ್ ವತಿಯಿಂದ ಜನಹಿತಕ್ಕೆ ಜಾರಿ. ರೀ, ಒಂದ್ ಒಳ್ಳೆ ಇನ್ಶೂರೆನ್ಸ್. ಒಂದ್ ಒಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಅಕಾಲಿಕ ಮಳೆಗೆ ಮಿಂಚು ಗುಡುಗು ಬಿರುಗಾಳಿಗೆ ಚಿಂತೆ ಬಿಟ್ಟು ಬಿಡಿ, ಬೆಳೆಗೆ ವಿಮೆ ಮಾಡಿರಿ, ತಕ್ಷಣ ರಕ್ಷಣೆ ಗಳಿಸಿ. ಪ್ರಕೃತಿಯ ವಿಕೋಪಕ್ಕೆ ದುರ್ಘಟನೆ ಯಾವಿದ್ರು ಇದರ ಚಿಂತೆಯನ್ನು ಬಿಟ್ಟು ಬಿಡಿ ನೀವು, ಬೆಳೆಗೆ ವಿಮೆ ಮಾಡಿರಿ ತಕ್ಷಣ. ಹಮ್ನೆ ಫಸಲ್ ಬಿಮಾ ಯೋಜನಾ ಕೇ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ಇಲ್ಲಿಯವರೆಗೆ 23 ಕೋಟಿಗೂ ಅಧಿಕ ರೈತ ಪ್ರಸ್ತಾವನೆಗಳಿಗೆ ಬೆಳೆ ವಿಮಾ ಪರಿಹಾರ ಮೊತ್ತ ದೊರೆತಿದೆ. ಮುಂಗಾರು ಹಂಗಾಮಿನ ಬೆಳೆ ವಿಮೆಗಾಗಿ ಈಗ ನೋಂದಣಿ ಮಾಡಿಕೊಳ್ಳಿರಿ. ಬ್ಯಾಂಕ್, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಒಂದ್ ಕೇಂದ್ರ. ಹೆಚ್ಚಿನ ಮಾಹಿತಿಗಾಗಿ www.samrakshane.karnataka.gov.in ವೆಬ್ಸೈಟ್ಗೆ ಭೇಟಿ ನೀಡಿ. ಬೆಳೆಗೆ ವಿಮೆ ಮಾಡಿರಿ ತಕ್ಷಣ ರಕ್ಷಣೆ ಗಳಿಸಿ. ಕೇಳುಗರೆ, ಇದೀಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಉದಾಹರಣೆಗಳು. ಹಳೆ ಅಡಿಕೆ ಕ್ವಿಂಟಲ್ಗೆ 36,000 52,500 ರೂಪಾಯಿ, ಹೊಸ ಅಡಿಕೆ ಕ್ವಿಂಟಲ್ಗೆ 36,000 ರೂಪಾಯಿ, ಕೋಕಾ ಕ್ವಿಂಟಲ್ಗೆ 28,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಲ್ಗೆ 9,000, ತೆಂಗಿನಕಾಯಿ ಒಂದನೇ ವರ್ಗ 1,000 to 25,000 ರೂಪಾಯಿ, ಎರಡನೇ ವರ್ಗ 1,000 to 30,000 ರೂಪಾಯಿ, ಅಕ್ಕಿ ಸ್ಥಳೀಯ ಕ್ವಿಂಟಲ್ಗೆ 4,350 to 5,300, ಕಟ ಸಾಂಬಾರ್ ಕ್ವಿಂಟಲ್ಗೆ 3,500 to 4,100, ಐಆರ್8 ಕ್ವಿಂಟಲ್ಗೆ 3,450 to 4,250 ರೂಪಾಯಿ, ಭತ್ತ ಆಮದು ಕ್ವಿಂಟಲ್ಗೆ 2,200 to 2,450, ಬೆಲ್ಲ ಹಳದಿ ಕ್ವಿಂಟಲ್ಗೆ 4,500 to 5,000, ಕೆಂಪು ಕ್ವಿಂಟಲ್ಗೆ 4,400 to 5,000, ಕಪ್ಪು ಕ್ವಿಂಟಲ್ಗೆ 4,600 to 5,400 ರೂಪಾಯಿ, ಮೆಣಸು ಕ್ವಿಂಟಲ್ಗೆ 19,000 to 30,000, ಕಾಳು ಮೆಣಸು ಕ್ವಿಂಟಲ್ಗೆ 13,000 to 65,000 ರೂಪಾಯಿ, ಗೇರು ಬೀಜ ಕಚ್ಚಾ ಕ್ವಿಂಟಲ್ಗೆ 12,000 to 14,200 ರೂಪಾಯಿ, ಬಾಳೆಕಾಯಿ ಮೈಸೂರು ಕ್ವಿಂಟಲ್ಗೆ 4,000 to 5,000, ಕದಳಿ ಕ್ವಿಂಟಲ್ಗೆ 6,000 to 7,000 ರೂಪಾಯಿ, ಗಾಳಿ ಕ್ವಿಂಟಲ್ಗೆ 5,000 to 6,000 ರೂಪಾಯಿ, ನೇಂದ್ರ ಕ್ವಿಂಟಲ್ಗೆ 6,500 to 7,500 ರೂಪಾಯಿ. ಕೇಳುಗರೆ, ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಕೆಲವು ಧಾರಣೆಗಳನ್ನು ಇದುವರೆಗೆ ಕೇಳಿದಿರಿ. ಇದೀಗ ಕೇಳೋಣ ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ ಪುರಂದರದಾಸರ ಕೀರ್ತನೆ ರಾಮ ರಾಮ ರಾಮ ಎನ್ನಿರು. ರಾಮ ರಾಮ ರಾಮ ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ರಾಮ ರಾಮ ರಾಮ ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ, ಇಂಥ ಸ್ವಾಮಿಯ ನಾಮವ ಮರೆಯದಿರೋ. ತುಂಬಿದ ಪಟ್ಟಣಕ್ಕೆ 9 ಬಾಗಿಲು, ಸಂಭ್ರಮದರಸರು 5 ಮಂದಿ. ತುಂಬಿದ ಪಟ್ಟಣಕ್ಕೆ 9 ಬಾಗಿಲು, ಸಂಭ್ರಮದರಸರು 5 ಮಂದಿ. ದಂಭ ಕಥನದಿಂದ ತಿರುಗುವ ಕಾಯದಿ ನಂಬಿ ನೆಚ್ಚಿ ನೀವು ಕೆಡಬೇಡಿರೋ ರಾಮ ರಾಮ ರಾಮ ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಎಲ್ಲದೀಕಾಯ ಪೆಲುಬಿನ ಪಂಜರ ಒಲಿದು ಸುತ್ತಿದ ಚರ್ಮದ ಹೊದಿಕೆ ನೆಲೆಯಿಲ್ಲದೀಕಾಯ ಎಲುಬಿನ ಪಂಜರ ಒಲಿದು ಸುತ್ತಿದ ಚರ್ಮದ ಹೊದಿಕೆ ಮಲಮೂತ್ರಗಳು ಕೀವು ಕ್ರಿಮಿಗಳಿಂದ ಭರಿತ ದೇಹವ ನೆಚ್ಚಿ ಕೆಡಬೇಡಿರೋ ರಾಮ ರಾಮ ರಾಮ ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಬ್ರಹ್ಮಸುರರಿಂದ ವಂದಿತನಾಗಿರ್ಪ ಹರಿ ಸರ್ವೋತ್ತಮನೊಬ್ಬ ಕಾಣಿರೋ ಹರ ಬ್ರಹ್ಮಸುರರಿಂದ ವಂದಿತನಾಗಿರ್ಪ ಹರಿ ಸರ್ವೋತ್ತಮನೊಬ್ಬ ಕಾಣಿರೋ ಪುರಂದರ ವಿಠಲನ ಭಜನೆಯ ಮಾಡಿರೋ ದುರಿತ ಪರ್ವತವೆಲ್ಲ ಪರಿಹಾರವೋ ರಾಮ ರಾಮ ರಾಮ ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ರಾಮ ರಾಮ ರಾಮ ಎನ್ನಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ಇಂಥ ಸ್ವಾಮಿಯ ನಾಮವ ಮರೆಯದಿರೋ ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ ಪುರಂದರದಾಸರ ಕೀರ್ತನೆಯೊಂದನ್ನು ಕೇಳಿದಿರಿ. ಕೇಳುವರೆ, ಕಾಣೆಯಾದವರ ಬಗ್ಗೆ ಇದೊಂದು ಪ್ರಕಟಣೆ. ಪಣಂಬೂರು ಕೂರಿಕಟ್ಟ ಗ್ರಾಮದಿಂದ ಜೂನ್ 20ರಂದು ಲಕ್ಷ್ಮೀಬಾಯಿ ಪತ್ರಗೌಡ ಎಂಬ ಮಹಿಳೆ ಕಾಣೆಯಾಗಿದ್ದು, ಅವರ ಪ್ರಾಯ 49 ವರ್ಷ. ಗಂಡನ ಹೆಸರು ಬಸವರಾಜ್. ಚಹರೆ ಸುಮಾರು 5 ಅಡಿ ಎತ್ತರ. ದಪ್ಪನಗಿನ ಶರೀರ. ಕಪ್ಪು ಮೈಬಣ್ಣ. ಬಿಳಿ ಕಪ್ಪು ಮಿಶ್ರಿತ ತಲೆಗೂದಲು. ಧರಿಸಿರುವ ಬಟ್ಟೆ ಹಳದಿ ಕೆಂಪು ಬಣ್ಣದ ಸೀರೆ. ಹಸಿರು ಬಣ್ಣದ ರವಿಕೆ. ಕನ್ನಡ ಮಾತನಾಡಬಲ್ಲವರು. ಈ ಮಹಿಳೆಯ ಪತ್ತೆ ಆದಲ್ಲಿ ಪಣಂಬೂರು ಪೊಲೀಸ್ ಠಾಣೆ 08242220503 ಅಥವಾ ಮಂಗಳೂರು ನಗರ ಕಂಟ್ರೋಲ್ ರೂಮ್ 08242220800 ಇಲ್ಲಿಗೆ ಮಾಹಿತಿಯನ್ನು ನೀಡಬೇಕಾಗಿ ಕೋರಲಾಗಿದೆ. ಕೇಳುಗರೆ, ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮ ಯಕ್ಷಸಿರಿ ಪ್ರತಿ ಶುಕ್ರವಾರ ರಾತ್ರಿ 9:30 ಇಂದು ರಾತ್ರಿ 9:30 ಪ್ರಸಾರವಾಗುವ ಯಕ್ಷಗಾನ ತಾಳಮದ್ದಳೆಯ ಪ್ರಸಂಗ ಮಧು ಕೈಟಭರ ವಧೆ. ನಡೆಸಿಕೊಡುತ್ತಾರೆ ಹಂದಿ ಯಕ್ಷವೃಂದ, ಹಂದಟ್ಟು ಕೋಟ ಇಲ್ಲಿನ ಸದಸ್ಯರು.